ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ, ರೈತ ಎಂದು ಸ್ವಾರ್ಥಿ ಅಲ್ಲ. ರೈತ ಬಂಧವರೇ, ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿಯಿಂದ ಸಂಜೆಯ ಕಿಸಾನ್ ವಾಣಿಯಲ್ಲಿ ಕೃಷಿ ಸಂಬಂಧಿ ಉಪಯುಕ್ತ ಕಾರ್ಯಕ್ರಮಗಳು ಬಿತ್ತರವಾಗುತ್ತಿವೆ. ಕಾಫಿ, ಕಾಳುಮೆಣಸು, ಏಲಕ್ಕಿ, ಭತ್ತ, ಅಡಿಕೆ, ತಾಳೆ, ರಬ್ಬರ್, ಗೋಡಂಬಿ, ಶುಂಠಿ, ಹೈನುಗಾರಿಕೆ, ಹಂದಿ ಸಾಕಾಣಿಕೆ, ತರಕಾರಿಗಳ ಬೇಸಾಯ, ಬೆಳೆಗಳಲ್ಲಿ ಕೀಟರೋಗಗಳ ನಿಯಂತ್ರಣ, ಜೇನು ಸಾಕಾಣಿಕೆ, ಹೀಗೆ ರೈತರ ಅನುಭವಗಳು, ಕೃಷಿ ನಿರತ ಮಹಿಳೆಯರ ಮಾತುಗಳು, ತಜ್ಞರ ಸಲಹೆಗಳು ಮೂಡಿಬರುತ್ತಿವೆ. ನೀವು ಕೇಳಿ ಇತರರಿಗೂ ತಿಳಿಸಿ. ಸಂಜೆ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಆಕಾಶವಾಣಿ ಮಡಿಕೇರಿ, ಈಗ ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮತ್ತು ಭತ್ತ ಬೆಳೆಯುತ್ತಿರುವ ಶನಿವಾರ ಸಂತೆ ಸಮೀಪದ ಕಳಲಿಯ ಎಸ್ಕೆ ಗೋವಿಂದೇ ಗೌಡ ಅವರೊಂದಿಗೆ ಸಂದರ್ಶನ. ಕೇಳಿದ್ರೆ ಮಲೆನಾಡಿನಲ್ಲಿ ಹಸುಗಳನ್ನ ಸಾಕೋದು ಕಷ್ಟ, ಗದ್ದೆ ಮಾಡೋದು ಇನ್ನೂ ಕಷ್ಟ, ತೋಟ ನಿರ್ವಹಣೆ ಮೊದಲೇ ಕಷ್ಟ ಅಂತ ಅನ್ಕೊಂಡು ಮಾತಾಡೋದಿದೆ. ಕಷ್ಟ ಕಷ್ಟ ಅಂತ ಅನ್ಕೊಂಡ್ರೆ ಬದುಕೇ ಕಷ್ಟ ಆಗ್ತದೆ, ಜೀವನ ಮಾಡೋದೇ ಕಷ್ಟ ಆಗ್ತದೆ. ಎಲ್ಲ ಕಸುಬುಗಳಲ್ಲೂ ಎಡರು ತೊಡರುಗಳು ಬಂದೇ ಬರ್ತವೆ. ಅವುಗಳನ್ನು ನಿಭಾಯಿಸ್ಕೊಂಡು ಹೋದರೆ ಜೀವನ ಸೊಗಸಾಗಿರುತ್ತೆ, ಚೆನ್ನಾಗಿರುತ್ತೆ. ಇವತ್ತು ಶನಿವಾರ ಸಂತೆ ಹತ್ತಿರ ಇರುವ ಕಳಲೆಯ ಎಸ್ ಕೆ ಗೋವಿಂದೇಗೌಡ ಅವರ ಜೊತೆಗೆ ನಾವು ಮಾತನಾಡ್ತಿದ್ದೀವಿ. ಹಾಸನ ಜಿಲ್ಲೆ ಕೊಡಗು ಜಿಲ್ಲೆಯ ಗಡಿಗೆ ಈ ಗ್ರಾಮ ಬರುತ್ತೆ. ಮಡಿಕೇರಿ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಇಲ್ಲಿ ಚೆನ್ನಾಗಿ ಆಲಿಸಿಕೊಳ್ತಾರೆ ಜನ. ಗೋವಿಂದೇಗೌಡರು ತೋಟವನ್ನು ಇಟ್ಕೊಂಡಿದ್ದಾರೆ. ಗದ್ದೆ 6 ಎಕರೆ ಪ್ರದೇಶದಲ್ಲಿ, 2.5 ಎಕರೆ ಪ್ರದೇಶದಲ್ಲಿ ಭತ್ತವನ್ನು ಬೆಳ್ಕೊಂತಾರೆ. 6-7 ಹಸುಗಳಿದ್ದಾವೆ, ಎಮ್ಮೆಗಳನ್ನು ಸಾಕೊಂಡಿರುತ್ತಾರೆ. ಹೀಗೆ ಗೋವಿಂದೇಗೌಡರು ಒಂದು ರೀತಿಯಲ್ಲಿ ಅರ್ಥಪೂರ್ಣವಾಗಿ ಕೃಷಿಯಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಹಸುಗಳಿದ್ದರೇ ಕೃಷಿ ಅನ್ನೋ ಒಂದು ಅನುಭವದ ಮಾತನ್ನು ನಾವು ಕೇಳ್ತಾ ಇರ್ತೀವಲ್ವ, ಆದರೆ ಏನೇನೋ ಸಮಸ್ಯೆಗಳಿಂದ ಇವತ್ತು ಎಷ್ಟೋ ಜನ ಹಸುಗಳನ್ನು ಸಾಕಕ್ಕಾಗಿಲ್ಲ, ಗದ್ದೆಯನ್ನು ಮಾಡೋಕ್ಕಾಗಿಲ್ಲ, ತೋಟವನ್ನು ಬಹಳ ಕಷ್ಟದಿಂದ ನಿಭಾಯಿಸಿದ್ದಾರೆ. ಇವತ್ತು ಗೋವಿಂದೇಗೌಡರು ಏನು ಹೇಳ್ತಾರೆ ಆಲಿಸ್ಕೊಳ್ಳಿ. ಗೋವಿಂದೇಗೌಡ್ರೆ, ಏನು ಓದಿದ್ದು ತಾವು? ನಾನು 8ನೇ ಕ್ಲಾಸ್ ಓದಿದ್ದು, ಕೃಷಿಯಲ್ಲೇ ತೊಡಗಿಸ್ಕೊತಾ ಇದ್ದೀನಿ. 8ನೇ ವಯಸ್ಸಿಗೆ ಕೃಷಿಗೆ ಬಂದ್ರಿ? ಸರ್, ನಾನು 23ನೇ ವಯಸ್ಸಿಗೆ ಕೃಷಿಗೆ ಬಂದೆ. ಹೇಳಿ, ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ಸರ್, ನನಗೆ 3 ಜನ ಹೆಣ್ಮಕ್ಳು, ನಾನು, ನನ್ನ ಶ್ರೀಮತಿ ಮತ್ತೆ ನನ್ನ ತಾಯಿ ಇದ್ದಾರೆ 72 ವರ್ಷ ಅವರಿಗೆ. 3 ಮಕ್ಕಳು ಮತ್ತೆ ನೀವು 3, 6 ಜನ. ಆದ್ರೆ ಮಕ್ಕಳು ಓದ್ತಾ ಇರೋದ್ರಿಂದ ಅವ್ರದ್ದು ಅಷ್ಟು ಲೆಕ್ಕ ಇಲ್ಲ ಕೃಷಿಗೆ ಅಲ್ವಾ? ಇಲ್ಲ ಸರ್, ಕೃಷಿಗೆ ಬರಲ್ಲ ಅವರು. ದನಗಳು ಎಲ್ಲ ಮನೆ ಹತ್ರ, ನಾಯಿ, ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ತಾರೆ ಸರ್, ರಜೆಯಲ್ಲಿ ಬಂದಾಗ ಮಾಡ್ತಾರೆ. ಕಾಫಿ, ಕಾಳುಮೆಣಸು, ಭತ್ತ ಬೆಳ್ಕೊಳ್ತಿದ್ರಿ, ಹೇಗೆ ಹೇಗೆ ಸಾಗಿದೆ ನಿಮ್ಮ ಅನುಭವ ಹಂಚ್ಕೊಳ್ಳಿ. 12 ಎಕರೆ ತೋಟದಲ್ಲಿ ಯಾವ ತಳಿ ಕಾಫಿ ಇದೆ, ಕಾಳುಮೆಣಸು ಎಷ್ಟು ಬಳ್ಳಿಗಳಿದಾವೆ ಹೇಳಿ. ಸರ್, ಅರೇಬಿಕಾ ಕಾಫಿ 795, ಚಂದ್ರಗಿರಿನೂ ಇದೆ ಸರ್ 2 ಎಕರೆಯಲ್ಲಿ. ಚೆನ್ನಾಗಿದೆ ಸರ್, ಭೂಮಿ ನಮ್ದವ್ರಿಗೆ ಏನು ಮೋಸ ಆಗಲ್ಲ ಅನ್ನೋ ರೀತಿಲಿ ಚೆನ್ನಾಗಿದೆ. ಮೆಣಸು ತುಂಬಾ ಚೆನ್ನಾಗಿದೆ ಸರ್, ನಾವು ಯಾವುದೇ ರೀತಿ ನೀರು ಒಡೆಯೋದು, ಮೆಣಸಿಗೆ ಕ್ರಿಮಿನಾಶಕಗಳು ಜಾಸ್ತಿ ಉಪಯೋಗಿಸಲ್ಲ ಸರ್, ಮೈತತ್ತು ಸುಣ್ಣ ಬಿಟ್ಟರೆ ಇನ್ನೇನು ಉಪಯೋಗಿಸೇ ಇಲ್ಲ. ತುಂಬಾ ಚೆನ್ನಾಗಿದೆ ಸರ್, ಜೀವನ ಚೆನ್ನಾಗೈತೆ. ತೋಟ ನೀವು ಮಾಡಿದ್ದ, ಅಪ್ಪ ಮಾಡಿದ್ದ? ಸರ್, ತೋಟ ಅಪ್ಪ ಮಾಡಿದ್ದು, ಇತ್ತೀಚೆಗೆ ಅದನ್ನೇ ನಾನು ಮುಂದುವರ್ಸ್ಕೊಂಡು ಬಂದೆ. ನಮ್ಮಪ್ಪ 93ನೇ ವಯಸ್ಸಿಗೆ ತೀರೋದ್ರು, ಅವತ್ತಿಂದ ಹೆಚ್ಚಿಗೆ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ ಸರ್. ಶುಂಠಿ ಕೊಪ್ಪದಿಂದ ತಂದು ಹಾಕಿದ್ದೆ, 2 ಎಕರೆ ರೋಬಸ್ಟ್ ಇದೆ ಸರ್, ಅಂದಗೋವಿಯಿಂದ ತಂದು ಹಾಕಿದೆ, ತುಂಬಾ ಚೆನ್ನಾಗಿದೆ ಸರ್. ಅದು 6 ಅಡಿಯಿಂದ 6 ಅಡಿಗೆ ಹಾಕಿದ್ದೀನಿ, ತುಂಬಾ ಚೆನ್ನಾಗಿ ಫಸಲು ಬರ್ತಾ ಇದೆ, 5 ವರ್ಷ ಆಯ್ತು. ಅಂದ್ರೆ ಡಾರ್ಫ್ ರೋಬಸ್ಟಾನ ಅಥವಾ ಸಾಧಾರಣ ರೋಬಸ್ಟಾನ? ಡಾರ್ಫ್ ರೋಬಸ್ಟ, ತುಂಬಾ ಚೆನ್ನಾಗಿದೆ ಸರ್. ಅದು 795 ಅರೇಬಿಕಾ ಕಾಫಿ ತಳಿಗೂ ಚಂದ್ರಗಿರಿಗೂ ಏನು ವ್ಯತ್ಯಾಸ ಕಾಣ್ತಾ ಇದ್ದೀರಿ? ಚಂದ್ರಗಿರಿಲಿ ಬೇಗ ಫಸಲು ಬರುತ್ತೆ ಸರ್, 5ನೇ ವರ್ಷಕ್ಕೆ ಗೊಂಚಲ್ಗಳ ಹತ್ರ 795 ವಯಸ್ಸಾದ್ಮೇಲೆ ಕಾಫಿ ಚೆನ್ನಾಗಿ ಬರುತ್ತೆ ಸರ್. ಚಂದ್ರಗಿರಿಲಿ 5 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ, ಗೊಂಚಲ್ಗಳ ಹತ್ರ ಹಣ್ಣು ದಪ್ಪ ಬೆಳೆ ದಪ್ಪ ಚೆನ್ನಾಗಿರುತ್ತೆ ಸರ್, ಒಂದು ಇಳುವರಿ ಬರುತ್ತೆ ಚಂದ್ರಗಿರಿ. ಅಚ್ಚುಕಟ್ಟಾಗಿ ಸಾಕಿದ್ರೆ ಒಳ್ಳೆ ಇಳುವರಿ ಮತ್ತೆ ಅಷ್ಟೊಂದು ಸಮಸ್ಯೆಗಳಿಲ್ಲ ಅನ್ನೋ ರೀತಿಯಲ್ಲಿ ಹೇಳುತ್ತಿದೆ. 795 ನಲ್ಲಿ ಇಳುವರಿ ಹೇಗಿದೆ? ಚೆನ್ನಾಗಿದೆ ಸರ್. ಎಕರೆಗೆ 10 ಚೀಲ ಕಾಫಿ ಕುಯ್ತಾ ಇದ್ದೀನಿ ಸರ್. ಬೇಳೆನ ಉಂಡೆನ? ಬೇಳೆ 10 ಚೀಲ ಕುಯ್ತೀನಿ ಸರ್. ಕಾಫಿಗೂ ಸಗಣಿ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಹಾಕ್ತೀರಾ ಅಥವಾ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿಕೊಂಡು ಸಗಣಿ ಗೊಬ್ಬರದಲ್ಲಿ ಹೆಚ್ಚು ಬೆಳಿತೀರಾ ಹೇಗೆ? ಇಲ್ಲ ಸರ್, ನನಗೆ ಸಾವಯವ ಪದ್ಧತಿ ಆಗಲ್ಲ ಸರ್. ತೋಟಗಳಿಗೆ ರೋಡ್ಗಳ ವ್ಯವಸ್ಥೆ ಸರಿ ಇಲ್ಲ, ಹೊತ್ತು ಹಾಕಬೇಕು, ಗೊಬ್ಬರಗಳು ಹಾಕಕ್ ಕಷ್ಟ. ಅದಕ್ಕೋಸ್ಕರ ಗೊಬ್ಬರ ಹಾಕಿ ಬೆಳಿತೀನಿ ಸರ್. ದನಿನ ಗೊಬ್ಬರ ಹಾಕಲ್ಲ, ಕೊಟ್ಟಿಗೆ ಗೊಬ್ಬರ ಹಾಕಕ್ ಆಗಲ್ಲ. ಹಸುಗಳು ಎಮ್ಮೆ ಇದೆ, ಸಗಣಿ ಗೊಬ್ಬರ ಸ್ವಲ್ಪ ತೋಟಕ್ಕೆ ಹಾಕೋದಿಲ್ವಾ ಸರ್? ಅಡಿಕೆಗೆ ಹಾಕ್ತೀನಿ, ರೋಬಸ್ಟಾಗಿ ಹಾಕ್ತೀನಿ. ಹಸುಗಳದ್ದು ಗೊಬ್ಬರನು ಒಂದು 10 ಚೀಲ 20 ಚೀಲ ಎಲ್ಲ ಶುಂಠಿ ಬೆಳ್ಕೊಂತೀವಿ, ಅದಕ್ಕೆ ಹಾಕ್ತೀನಿ. ಅಲ್ಲಿಗೆ ಸರಿ ಆಗುತ್ತೆ ಸರ್. 8 ಟ್ರ್ಯಾಕ್ಟರ್ ಗೊಬ್ಬರ ಸಿಗುತ್ತೆ ವರ್ಷಕ್ಕೆ. ಶುಂಠಿ ಮತ್ತು ಅಡಿಕೆ ಅದನ್ನು ಎಷ್ಟು ವರ್ಷಗಳಿಂದ ಬೆಳೀತಾ ಇದ್ರಿ ಸರ್? ಶುಂಠಿ ಒಂದು 20 ವರ್ಷದಿಂದ ಬೆಳೀತಾ ಇದೀವಿ ಸರ್, ಲಾಸ್ ಆಗಿಲ್ಲ ಸರ್ ಯಾವತ್ತು. ಅಡಿಕೆ ಹೊಸದು ಸರ್, 5 ವರ್ಷದಿಂದ ಬೆಳೀತಾ ಇದ್ದೀನಿ, ಇನ್ನೂ ಫಸ್ಲಿಗೆ ಬಂದಿಲ್ಲ ಸರ್. ಅದು ಚೆನ್ನಾಗಿದೆ ಸರ್. ಅದು ಬೆಲೆ ಏರುಪೇರು ಮಧ್ಯದಲ್ಲೂ ಶುಂಠಿನ ಬಿಟ್ಟಿಲ್ವಾ ನೀವು? ಇಲ್ಲ ಸರ್, ಬಿಟ್ಟಿಲ್ಲ, ಈಗಲೂ ಕಿತ್ತಿಲ್ಲ, ಗದ್ದೆಲ್ಲ ಉಂಟು. ಗರಿಷ್ಠ ಅಂತಂದ್ರೆ ಯಾವ ಬೆಲೆನ ಕಂಡಿದ್ರಿ ಶುಂಠಿಯಲ್ಲಿ? 800 ರೂಪಾಯಿಂದ 4,000 4,200ವರೆಗೂ ಕಂಡಿದ್ದೀನಿ ಸರ್. ಈ ವರ್ಷದ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ಏರ್ತಾ ಇದೆ ಅಂತ ಅನ್ಕೊಂಡು ಮಾತಾಡೋ ಜನರನ್ನು ನಾವು ನೋಡ್ತಾ ಇದೀವಿ, ಏನಂತೀರಿ? ಬರೋ ದಿನಗಳಲ್ಲಿ ಶುಂಠಿದು ಬೆಲೆ ಏನಾಗಬಹುದು ಸರ್? ಎಲ್ಲ ಮೊನ್ನೆ ಒಂದು ಗ್ರೂಪ್ ಅಲ್ಲಿ ಹಾಕಿದ್ರು, 4,000 ಬರುತ್ತೆ ಅಂತ ಹಾಕಿದ್ರು. ಆದ್ರೆ ಜನರಿಗೆ ಅವಶ್ಯಕತೆ ತಕ್ಕಂತೆ ಮಾರ್ಕಂದ್ರೆ ಒಳ್ಳೇದು ಅಂತ ಅನ್ಸುತ್ತೆ. 4,000 ಬರುತ್ತೋ ಇಲ್ವೋ, ಕಾಫಿಗೂ 20,000 ಆಗುತ್ತೆ ಅಂತ ಹೇಳ್ತಾರೆ, ಅದು ಆಗಲ್ಲ ಸರ್. ಅವ್ರವ್ರ ಪರಿಸ್ಥಿತಿ ಯಾವ್ಯಾವ ತರದೋ ಇರುತ್ತೆ, ಅದ್ ತಕ್ಕಂತೆ ಮಾರಿದ್ರೆ ಒಳ್ಳೇದು. ಬೆಲೆ ಅತಿಯಾದ್ರೆ ಕೊಂಡ್ಕೊಂಡು ತಿನ್ನೋರ ಗತಿ ಏನು? ಬೆಳೆದವರಿಗೆ ದುಡ್ಡು ಸಿಗ್ಬಹುದು, ಆದ್ರೆ ಹಿಂಸೆ ಪಟ್ಟು ಅದನ್ನ ಸ್ವೀಕರಿಸಿಕೊಂಡು ಸೇವನೆ ಮಾಡೋದು ಬಹಳ ಕಷ್ಟನೇ. ಯಾವ್ದಕ್ಕಾಗ್ಲಿ ಅತಿಯಾದ ಬೆಲೆ ಆಗ್ಬಾರ್ದು, ಅತಿ ಬೆಲೆ ಕಡಿಮೆ ಆಗ್ಬಾರ್ದು. ಶುಂಠಿ ನಿಮ್ಗೆ ಇಷ್ಟವಾಗಿದೆ, ಬೆಳೀತಾ ಇರ್ತೀರಿ, ಜಾಗ ಬದಲಾವಣೆ ಮಾಡ್ತಾ ಇರ್ತೀರಲ್ವಾ? ಹೌದು ಸರ್, ಪ್ರತಿ ವರ್ಷನೂ ಬೇರೆ ಬೇರೆ ಕಡೆ ಬೆಳೀತಾ ಇರ್ತೀನಿ ಸರ್. ಶುಂಠಿಲಿ ರೈತರಿಗೆ ಸ್ವಲ್ಪ ಸಿಗ್ಬಹುದು, ಮಧ್ಯವರ್ತಿಗೆ ಜಾಸ್ತಿ ಸಿಗುತ್ತೆ ಸರ್. ಕೊಂಡುಕೊಳ್ಳವನಿಗೆ ಕೊನೆಗೆ ತುಂಬಾ ಬೆಲೆ ಕೊಟ್ಕೊಂಡು ಕೊಡ್ತಾರೆ, ಲಾಸ್ ಆಗುತ್ತೆ. ಎಲ್ಲಾ ಉತ್ಪನ್ನಗಳ ಪರಿಸ್ಥಿತಿನೂ ಹಾಗೆ, ನೀವು ತೆಂಗಿನಕಾಯಿ ತಗೊಳ್ಳಿ, ಬಾಳೆ ತಗೊಳ್ಳಿ, ಕಾಫಿ ತಗೊಳ್ಳಿ, ಹಾಲಿಂದ ತೆಗೆದುಕೊಳ್ಳಿ, ಗ್ರಾಹಕನಿಗೆ ಹೆಚ್ಚುವರಿ ದುಡ್ಡು. ಕಾಫಿ ಮತ್ತು ಕಾಳುಮೆಣಸು ನೀವು ಬೆಳೀತಾ ಇದ್ರಲ್ಲ, ಅದರಲ್ಲಿ ಕಿತ್ತಳೆ, ಬಾಳೆ ಮತ್ತಿನ್ನು ಬೇರೆ ಬೇರೆ ಹಣ್ಣಿನ ಬೆಳೆಗಳನ್ನು ಹಾಕೊಂಡಿದ್ರೆ ಹೇಗೆ? ಹೌದು ಸರ್, ಕಿತ್ತಳೆ ಇದೆ, ಮೊದಲೆಲ್ಲ ಮಾರಕ್ ಸಿಗ್ತಾ ಇತ್ತು, ಇವಾಗ ಮಳೆ ಜಾಸ್ತಿ ಆಗಿ ಹೋಯ್ತು. ಇವಾಗ ಸರ್ ಬಾಳೆ ತಿನ್ನಕಾಗುತ್ತೆ, ವರ್ಷಕ್ಕೆ 1 ಲಕ್ಷದಷ್ಟು ಸಿಗುತ್ತೆ ಸರ್, ಅದನ್ನು ಲಾಸ್ ಏನಾಗಲ್ಲ ಸರ್. ಮಧ್ಯ ಮಧ್ಯ ಇದೆ, ರೋಬಸ್ತೊಳಗಡೆ ಎಲ್ಲ ನೀರು ಹೊಡಿತೀವಲ್ಲ ಸರ್, ಚೆನ್ನಾಗಿ ಬರುತ್ತೆ ಅದು. ಯಾವ ಬಾಳೆಯನ್ನು ಹಾಕೊಂಡಿದ್ರಿ? ಪುಟ್ಬಾಳೆ ಸರ್, ಪುಟ್ಬಾಳೆನೇ ಜಾಸ್ತಿ ಹಾಕಿದ್ದೀನಿ, ಅದು ಚೆನ್ನಾಗಿ ಸಿಗುತ್ತೆ ಸರ್. ಬಾಳೆ ತೊಂದರೆ ಕೊಡೋ ಆನೆಗಳ ಹಾವಳಿ ಅಥವಾ ಮಂಗಗಳ ಕಾಟ ಇಲ್ವಾ? ಯಾವ ಪ್ರಾಣಿಗಳ ಹಾವಳಿ ಇಲ್ಲ ಸರ್ ಇಲ್ಲಿ, ಯಾವ್ದೇ ತರದ ಪ್ರಾಣಿಗಳು ಇಲ್ಲ. ನಮ್ಮಿಲ್ ಬರ್ತವೆ, ಹಾಳು ಮಾಡಲ್ಲ ಸರ್, ಅವಕ್ಕೂ ಮೇವು ಬೇಕಲ್ಲ, ತಿಂತವೆ ಬಾಳೆಗೊನೆಗಳನ್ನ, ಹಾಳು ಮಾಡಲ್ಲ ಸರ್. ಯಾವ ಪ್ರಾಣಿಗಳದ್ದು ಚಿಂತೆ ಇಲ್ಲ ಸರ್ ಇಲ್ಲಿ, ಆನೆದಾಗ್ಲಿ ಬೇರೆ ಪ್ರಾಣಿಗಳಲ್ಲಿ ಏನು ಇಲ್ಲ ಸರ್ ಇಲ್ಲಿ. ನವಿಲುಗಳು ಬಾಳೆ ಕಾಯನ್ನು ತಿಂತವ? ಕಾಯಿ ತಿನ್ನಲ್ಲ ಸರ್, ಹಣ್ಣು ತಿಂತವೆ, ಅರ್ಧ ಅರ್ಧ ತಿಂದ್ಬಿಟ್ಟಿರ್ತವೆ, ಸುಮ್ಮನಾಗ್ತಿವಿ ನಾವು. ಮಂಗಗಳು ಇಲ್ಲ, ಆನೆಗಳು ಇಲ್ಲ, ಮತ್ತಿನ್ನು ಹಂದಿಗಳದ್ದು ಯಾವುದು ಇಲ್ಲ ಸರ್. ಹಂದಿಗಳು ಇಲ್ಲ, ಮಂಗಗಳು ಯಾವುದು ಇಲ್ಲ ಸರ್ ಇಲ್ಲಿ. ಯಾವತ್ತೋ ಒಂದಿವಸ ಬರ್ತವೆ, ಹೋಗ್ತವೆ ಸರ್ ಅವಾಗ. ಈ ತರ ತೊಂದರೆ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ನೆಮ್ಮದಿಯಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು. ಎಷ್ಟೋ ಜನಗಳಲ್ಲಿ ನೋಡ್ತೀವಲ್ಲ, ಪ್ರದೇಶಗಳಲ್ಲಿ ಆನೆಗಳು, ಹಂದಿಗಳು, ಕೋತಿಗಳು, ಇನ್ನು ಬೇರೆ ಬೇರೆ ಸಮಸ್ಯೆಗಳನ್ನ ನೋಡೋದಾದ್ರೆ ಈ ಕೃಷಿನೇ ಬೇಡ ಅನ್ನೋ ತರ ಮಾತಾಡೋದಿದೆ. ಅರೇಬಿಕಾ ಒಟ್ಟಾರೆ 12 ಎಕರೆಯಲ್ಲಿ ಎಷ್ಟು ಸಿಗ್ತಾ ಇದೆ, ರೋಬಸ್ಟ ಎಷ್ಟು ಆಗ್ತಾ ಇದೆ, ಅಂದ್ರೆ ಕಾಫಿ ಒಟ್ಟಾರೆ ಎಷ್ಟು ಚೀಲ ಬೆಳೆ, ಎಷ್ಟು ಚೀಲ ಉಂಡೆ ಸಿಗ್ತಾ ಇದೆ, ಕಾಳುಮೆಣಸು ಎಷ್ಟು ಲಭಿಸ್ತಾ ಇದೆ ಸರ್? ಕಾಫಿ 80-100 ಚೀಲ ಪಾರ್ಸ್ಮೆಂಟ್ ಸಿಗುತ್ತೆ ಸರ್, 40 ಚೀಲ ಉಂಡೆ ಕಾಫಿ ಸಿಗುತ್ತೆ. ರೋಬಸ್ಟ ಹೊಸದು ಸರ್, 5 ವರ್ಷದ ಗಿಡ, 60 ಚೀಲ 65 ಚೀಲ ಸಿಗುತ್ತೆ ಸರ್. ಉಂಡೆ ಮೆಣಸು ವರ್ಷಕ್ಕೆ 1-20 ಕ್ವಿಂಟಲ್ ಎಲ್ಲ ಸಿಗುತ್ತೆ ಸರ್, ತೊಂದರೆ ಇಲ್ಲ. ನೀವು, ನಿಮ್ ತಾಯಿ, ನಿಮ್ ಶ್ರೀಮತಿಯವರು ಮೂವರು ಕ್ರಿಯಾತ್ಮಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಿ, ಹಾಗೆ ಸಿಗುವ ಜನಗಳನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡಿಸ್ತೀರಿ. ಯಾವಾಗ್ಲೂ ವರ್ಷವಿಡಿ 4-5 ಜನ ಕಾರ್ಮಿಕರು ಬರ್ತಾರೆ ಹೇಗೆ? ಕಾರ್ಮಿಕರು ಬರ್ತಾರೆ ಸರ್, ಯಾವಾಗ್ಲೂ ರೂಮ್ ಅಲ್ಲಿ ಇಟ್ಕೊಂಡಿದ್ದೀನಿ ಜನನ್ನ. ಅಸ್ಸಾಂನವ್ರು ಇದಾರೆ ಸರ್, ಮತ್ತೆ ಲೋಕಲ್ ಜನ ಬರ್ತಾರೆ, ಮನೆಯವರೆಲ್ಲ ಸೇರ್ಕೊಂಡು ದುಡಿತೀವಿ ಸರ್. ಎಲ್ಲರೂ ಕೈಮಟ್ಟು ಕೆಲಸ ಮಾಡಿದ್ರೇನೆ ಉಳಿತಾಯ ಆಗ್ತದೆ, ಕೆಲಸ ಚೆನ್ನಾಗಿ ಆಗ್ತದೆ ಅಲ್ವಾ? ಹೌದು ಸರ್, ಎಲ್ಲರೂ ಒಗ್ಗಟ್ಟಿಂದ ಮಾಡಿದ್ರೆ 3 ಕಾಸು ಉಳಿಯುತ್ತೆ, ನಮಗೂ ಅನುಕೂಲ ಆಗ್ತದೆ, ಕೆಲಸನೂ ಚೆನ್ನಾಗಿ ಸಾಗುತ್ತೆ. ಭತ್ತ 2.5 ಎಕರೆ ಪ್ರದೇಶದಲ್ಲಿ ಬೆಳೀತಿದ್ರಿ, ಯಾವ ತಳಿಯನ್ನ ಸಾಗುವಳಿ ಮಾಡ್ಕೊಂತ ಬಂದಿದ್ರಿ ಸರ್? ನಾನು ವರ್ಷ ವರ್ಷ ದನಿನ ಗೊಬ್ಬರ ಜಾಸ್ತಿ ಹಾಕ್ಬಿಟ್ಟು ಚುಪ್ಗ ಬೆಳೆ ಬೆಳೀತಾ ಇದೀನಿ ಸರ್. ಚುಪ್ಗ ಅಂದ್ರೆ ಅದಕ್ಕೆ ಕ್ವಿಂಟಲ್ಗೆ 3-4 ಸಾವಿರ ರೇಟ್ ಸಿಗುತ್ತೆ. 2.5 ಎಕರೆಯಲ್ಲಿ 30 ಕ್ವಿಂಟಲ್ ಭತ್ತ ಬೆಳಿತೀನಿ ಸರ್. ಪ್ರತಿ ವರ್ಷನೂ ಅದೇ ನಾನು ತಿನ್ನೋದಿಕ್ಕೆ ಅದನ್ನ ಮಾರಿ ಬೇರೆ ಭತ್ತ ಅಂತ ಅಂತೀನಿ ಸರ್, ಇಂಟನ್ನು ಅದವರು ಭತ್ತ ತಗೊಳ್ತೀನಿ ಬೇರೆ ರೈತರ ಹತ್ರ. ಹೊಳೆಸಾಲು ಚುಪ್ಗ, ಹೊಳೆಸಾಲು ಚುಪ್ಗ ಸರ್. ಹುಲ್ಲು ಚೆನ್ನಾಗಿ ಸಿಗ್ತಾ ಇದೆಯಾ? ಹುಲ್ಲು ಚೆನ್ನಾಗಿ ಸಿಗುತ್ತೆ ಸರ್, ದನಗಳಿಗೆಲ್ಲ ಆಗೋಷ್ಟು ಸಿಗುತ್ತೆ ಸರ್. ಹೊಳೆಸಾಲು ಚುಪ್ಗ ಮಾರಾಟ ಇಲ್ಲೇ ಆಗುತ್ತೆ? ಸರ್ ಮನೆ ಹತ್ರ ಬಂದು ತಗೊಂಡು ಹೋಗ್ತಾರೆ, ಬೇಲೂರು ಕಡೆಯಿಂದ ಬರ್ತಾರೆ ಸರ್, ಇಲ್ಲೇ ಬಂದು ಇಲ್ಲೇ ದುಡ್ಡು ಕೊಟ್ಟು ತಗೊಂಡು ಹೋಗ್ತಾರೆ. ಹೋದ ವರ್ಷ ಆಚೆ ವರ್ಷ ಅದೆಲ್ಲ ಬೆಲೆ ನೋಡೋದಾದ್ರೆ ಏನ್ ಸಿಕ್ತು ಕ್ವಿಂಟಲ್ಗೆ? 800 ಸಿಕ್ತು ಕಳೆದ ವರ್ಷ, ಈ ವರ್ಷ 3000 ಎವರೇಜ್ ಇದೆ ಸರ್. ನಾನು ಅವಾಗ ಮಳೆಗಾಲ ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಕೊಡ್ತೀನಿ ಸರ್, ಎರಡನೇ ರೌಂಡ್ ಗೊಬ್ಬರ ಹಾಕೋ ಟೈಮಿಗೆ ಮಾರ್ಕೊಳ್ತೀನಿ, ಅವಾಗ ಗೊಬ್ಬರಕ್ಕೆ ದುಡ್ಡಾಗುತ್ತೆ, ಅಲ್ಲಿ ತನಕ ಇಟ್ಟಿರ್ತೀನಿ ಸರ್. ಭತ್ತದ ಬಿತ್ತನೆಯನ್ನ ಮುಂದಿನ ವರ್ಷಕ್ಕೆ ನಿಮ್ದೇ ಆಯ್ಕೆ ಮಾಡ್ಕೊಳ್ತೀರಾ ಅಥವಾ ಬದಲಾವಣೆ ಮಾಡ್ಕೊಳ್ತೀರಾ? ಪ್ರತಿ ವರ್ಷ ಬೇರೆ ಬೇರೆ ಬೀಜ ತಂದು ಹಾಕ್ತೀನಿ ಸರ್, ಬೇಲೂರಿಂದ ಅದೇ ಗಾಡಿಯಲ್ಲಿ ತರಿಸ್ತೀನಿ, ಅವ್ರು ಬೀಜ ತಂದು ಕೊಡ್ತಾರೆ, ಅದನ್ನೇ ಮತ್ತೆ ಅವರೇ ಕೊಂಡ್ಕೊಳ್ತಾರೆ. ಅಂದ್ರೆ ವ್ಯಾಪಾರಿಯಿಂದ ತಗೊಳ್ತೀರಾ ಅಥವಾ ರೈತರಿಂದ ಖರೀದಿ ಮಾಡ್ಕೊಳ್ತೀರಾ? ರೈತರಿಂದ ಸರ್, ವ್ಯಾಪಾರಸ್ಥರು ತಗೊಂಡಿರ್ತಾರೆ, ಅದನ್ನ ನಮಗೆ ಇಂಥವ್ರ ಹತ್ರ ತಂದ್ವಿ, ಅವ್ರ ಫೋನ್ ನಂಬರ್ ಎಲ್ಲ ಕೊಡ್ತಾರೆ, ಅವ್ರ ಹತ್ರ ನಾವು ಖರೀದಿ ಮಾಡ್ಕೊಂಡಿರ್ತೀವಿ, ಅದನ್ನೇ ಬೀಜ ಮಾಡ್ತೀವಿ. ಪ್ರತಿ ವರ್ಷನೇ ಯಾಕೆ ಬದಲಾವಣೆ ಮಾಡ್ತೀರಿ? ಕೆಲವೊಬ್ರು ಹೇಳ್ತಾರೆ 2-3-4 ವರ್ಷ ತನಕ ಬೆಳ್ಕೋಬಹುದು, ಆಮೇಲೆ ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೇದಂತ. ಮಿಕ್ಸ್ ಬಂದ್ಬಿಡುತ್ತೆ ಸರ್, ಮಿಕ್ಸ್ ಬಂದ್ರೆ ರೇಟ್ ಸಿಗಲ್ಲ ಸರ್, ಅದಕ್ಕೆ ಪ್ರತಿ ವರ್ಷ ಚೇಂಜ್ ಮಾಡ್ತಾ ಹೋಗ್ತೀವಿ, ನಮ್ದೇ ಮಣ್ಣಲ್ಲಿ ವ್ಯತ್ಯಾಸ ಆಗುತ್ತೆ ಸರ್. ಹೊಳೆ ಸಾಲು ಚಿಪ್ಪಗ ಎಷ್ಟು ತಿಂಗಳ ಬೆಳೆ? 4.5-5 ತಿಂಗಳ ಬೆಳೆ ಸರ್. ಅದು ಯಾವಾಗ ಬಿತ್ತನೆ ಮಾಡ್ಕೊಂತೀರಿ, ನಾಟಿ ಯಾವಾಗ ಮಾಡ್ಕೊಳ್ತೀರಿ, ಎಷ್ಟು ಗೊಬ್ಬರ ಹಾಕ್ತೀರಿ, ಇದಕ್ಕೆಲ್ಲ ಪೋಷಣೆ ಏನ್ ಮಾಡ್ತೀರಿ ಹೇಳಿ ಸರ್. ಜೂನ್ 20 ಸಸಿ ಹಾಕ್ತೀವಿ, ಸಸಿ ಮಾಡಿ ಮಾಡಿದ ತಕ್ಷಣ ಜುಲೈ ಲಾಸ್ಟ್ ಹೊತ್ತಿಗೆ ನಾಟಿ ಮಾಡ್ತೀವಿ, ನಂತರ ದನಿ ಗೊಬ್ಬರ ಹಾಕಿರ್ತೀನಿ ಚೆನ್ನಾಗಿ, ಕೆಮಿಕಲ್ ಯಾವುದೇ ಗೊಬ್ಬರ ಹಾಕಲ್ಲ, ಮತ್ತೆ ಸುಪಾಲ್ ಆಗ್ಲಿ ಇನ್ನೊಂದಾಗ್ಲಿ ಯಾವ ಗೊಬ್ಬರನು ಹಾಕ 1 kg ಹಾಕಿಲ್ಲ ಸರ್ ನಾನು ಇದುವರೆಗೆ, 4 ವರ್ಷದಿಂದ ಬೆಳೀತಾ ಇದ್ದೀನಿ. ಗೊಬ್ಬರ ಜಾಸ್ತಿ ಹಾಕಿದ್ರೆ ಬಿದ್ದೋಗುತ್ತೆ ಸರ್ ಬೆಳೆ, ಬಿದ್ದೋದ್ರೆ ಏನು ಸಿಗಲ್ಲ ಸರ್, ಅದರಲ್ಲ ತುಂಬಾ ಲಾಸ್ ಆಗುತ್ತೆ. ಎಷ್ಟು ಬರುತ್ತೆ ಅಷ್ಟು ಬರಲಿ ಅಂತ ತೊಂದರೆ ಇಲ್ಲ, ಇಳುವರಿ ಚೆನ್ನಾಗಿ ಬರ್ತಾ ಇದೆ ಸರ್. 2.5 ಎಕರೆಗೆ 4 ಟ್ರ್ಯಾಕ್ಟರ್ ಗೊಬ್ಬರ ಹಾಕ್ತೀನಿ ಸರ್ ದನಿ ಗೊಬ್ಬರ. ಒಳ್ಳೇದು. ಇನ್ನು ಬಹಳ ಮುಖ್ಯವಾಗಿ ಹಸುಗಳನ್ನ ಸಾಕ್ತದ್ರಿ, ಎಮ್ಮೆಯನ್ನು ಇಟ್ಕೊಂಡಿದ್ರಿ, ಎಷ್ಟು ವರ್ಷಗಳಿಂದ ಸಾಕ್ತಿದ್ರಿ ಸರ್? ನಮ್ ತಂದೆ ಕಾಲದಿಂದನೂ ಎಮ್ಮೆ ದನಗಳು ಹಸುಗಳನ್ನ ಸಾಕ್ತಾ ಇದೀವಿ ಸರ್, ಕುಡಿಯಕ್ಕೆ ಹಾಲು ಮತ್ತೆ ಖರ್ಚಿಗೆ. ಸ್ವಲ್ಪ ಡೈರಿ ಹತ್ರ ಇದೆ ಸರ್, ಈಚಿಲ್ ಬಿಡಿ ಇಲ್ಲಿ ಹತ್ರ, ಅಲ್ಲಿಗೆ ಇಲ್ಲಿ 4-5 ಲೀಟರ್ ಹಾಕ್ತಿವಿ, ಖರ್ಚಿಗೂ ದುಡ್ಡಾಗುತ್ತೆ ಸರ್. ನಮಗೆ ಮನೆ ಮಕ್ಕಳಿಗೆಲ್ಲ ಹಾಲು ಬೆಣ್ಣೆ ತುಪ್ಪಕ್ಕೆ ಏನು ಮೋಸ ಆಗಲ್ಲ, ತುಂಬಾ ಒಂದು 20 ವರ್ಷದಿಂದ ಬೆಳೀತಾ ಇದೀವಿ. ಈಗಲೂ ಇದೆ ಸರ್, 4 ಹಸುಗಳು 3 ಪೋರಿಗಳು ಇದೆ ಸರ್. ಮಲೆನಾಡಿನಲ್ಲಿ ತುಂಬಾ ಕಡೆಗೆ ಹಸು ಸಾಕೋರು ಎಲ್ಲಿದ್ದಾರೆ ಅಂತಂದ್ರೆ ಹುಡುಕ್ಬೇಕು, ಆ ತರ ಆಗ್ಬಿಟ್ಟಿದೆ. ನೀವು ಇಟ್ಕೊಂಡಿದ್ರಲ್ಲ, ಏನು ಹೇಗೆ ನಿಭಾಯಿಸಿದ್ರಿ, ಇಲ್ದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಮಗೇನು ಕಷ್ಟ ಆಗುತ್ತೆ ಅಂತ ಹೇಳಂಗೆ ಇಲ್ಲ, 2 ಎಕರೆ ಜಾಗನ ಆಳ್ ಬಿಟ್ಕೊಂಡಿದೀವಿ, ಗದ್ದೆನ ಗದ್ದೆ ಮಾಡಕ್ ತುಂಬಾ ಕಷ್ಟ ಸರ್, ಅದಕ್ಕಾಗಿ ಗದ್ದೆನೇ ಬಿಟ್ಕೊಂಡು ಹಸುಗಳನ್ನ ಸಾಕೊಂಡು ಅದರಲ್ಲೇ ಮೇಯಿಸ್ಕೊಂಡು ಕಟ್ಟಾಕೊಂಡು ಮನೆಯಿಂದ ಹತ್ರ ಇದೆ ಸರ್ ಜಾಗ, ತೊಂದರೆ ಆಗಲ್ಲ ಸರ್, ಸಾಕ್ಬಹುದು, ಲಾಭ ಇದೆ ಸರ್, ಸಗಣಿಯಿಂದ ಹಿಡಿದು ಎಲ್ಲಾದು ಉಳಿತಾಯ ಆಗುತ್ತೆ, ಹುಲ್ಲು ನಮ್ದೇ ಇದೆ, ಲಾಸ್ ಏನಿಲ್ಲ ಸರ್. ನೋಡಿ, ಇರುವ ಜಾಗವನ್ನ ಬಳಕೆ ಮಾಡ್ಕೊಂಡು ಎಷ್ಟೋ ಜನ ತೋಟ ಮಾಡಿದ್ರು ಮೇಯ್ಸ್ಲಿಕ್ಕೆ ಜಾಗ ಇಲ್ಲ ಅಂತ ಅನ್ಕೊಂಡು ಒದ್ದಾಡ್ತಿದ್ದಾರೆ. ಈ ಕಡೆ ದುಡ್ಡು ಬೇಕು, ಆದ್ರೆ ಹಸುಗಳನ್ನ ಸಾಕೊಳ್ಳಿಕ್ಕೆ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡೋದಿದೆ. ನೀವು ಹೇಳಿದಂತೆ ಕೆಲವೊಬ್ರು 2-5 ಎಕರೆ ಜಾಗವನ್ನ ಖಾಲಿ ಬಿಟ್ಕೊಂಡು ಹಸುಗಳನ್ನ ಎಮ್ಮೆಗಳನ್ನ ಮೇಯಿಸ್ಕೊಂಡು ಹೋಗ್ತಿದ್ದಾರೆ. ಒಳ್ಳೇದೇ. ತಾವು ಹೇಳಿದಂತೆ ಹಾಲು ಸಿಗುತ್ತೆ, ಈ ಕಡೆ ಸಗಣಿ ಗಂಜಲನ್ನು ಲಭಿಸುತ್ತೆ. ಗೊಬ್ಬರ್ ಗ್ಯಾಸ್ ಏನಾದ್ರು ಮಾಡಿಸ್ಕೊಂಡಿದ್ದೀರಾ? ಇಲ್ಲ ಸರ್, ಗೊಬ್ಬರ ಗ್ಯಾಸ್ ಮೊದಲೆಲ್ಲ ಇತ್ತು, ಇವಾಗ ಆಗಲ್ಲ ಸರ್. ಇಲ್ಲ ಸರ್, ಇವಾಗ ಗೊಬ್ಬರ ಗ್ಯಾಸ್ ಮಾಡ್ತಾ ಇಲ್ಲ. ಎಂತೆಂತ ಹಸುಗಳಿದಾವೆ, ಯಾವ ತಳಿಯ ಹಸುಗಳನ್ನ ಇಟ್ಕೊಂಡಿದ್ದೀರಿ ಸರ್? ನಾಟಿ ಜರ್ಸಿಗಳು, ನಾಟಿ ಎಮ್ಮೆಗಳು 2. ಹಾಲನ್ನ ಡೈರಿ ಕೊಡ್ತೀರಿ, ಮತ್ತೆ ಏನಾದರೂ ಅಕ್ಕಪಕ್ಕದವ್ರು ಕೇಳಿದ್ರೆ ಕೊಡ್ತೀರಾ? ಅಕ್ಕಪಕ್ಕದವ್ರು ಕೇಳಿದ್ರೆ ಕೊಡ್ತೀವಿ ಸರ್, ಇಲ್ಲೇ 1-2 ಲೀಟರ್ ತಾಳ್ತಾರೆ, ನಮ್ ಕೆಲಸ ಮಾಡೋರೆಲ್ಲ ತಾಳ್ತಾರೆ, ಅವ್ರಿಗೆ ಕೊಡ್ತೀವಿ ಸರ್. ಎರೆಹುಳು ಗೊಬ್ಬರ ಮಾಡೋದಿದೆ, ನೀವೇನಾದ್ರೂ ಆತರ ಮಾಡ್ತೀರಾ ಅಥವಾ ಕಾಂಪೋಸ್ಟ್ ಗೊಬ್ಬರ ತರ ಮಾಡಿ ತೋಟಕ್ಕೆ ಗದ್ದೆಗೆ ಉಪಯೋಗಿಸ್ಕೊಳ್ತೀರಾ? ಸರ್, ಪ್ರತಿ ವರ್ಷ ನಾನು ಈಗ 3-4 ವರ್ಷದಿಂದ ಈಚೆಗೆ ಕಾಫಿ ಹೊಟ್ಟು ತರಿಸಿ ಅದಕ್ಕೆ ದನಿನ ಗೊಬ್ಬರ ಮತ್ತೆ ಕಾಡ್ ಮಣ್ಣೆಲ್ಲ ಮಿಕ್ಸ್ ಮಾಡಿ ಕಾಂಪೋಸ್ಟ್ ಮಾಡಿಬಿಟ್ಟು ಮುಂದಿನ ವರ್ಷ ಅದನ್ನೇ ಉಪಯೋಗಿಸ್ತೀನಿ ಸರ್. ಈ ವರ್ಷ ತರಿಸಿದ್ದು ಮುಂದಿನ ವರ್ಷ ಹಾಕ್ತೀನಿ, ಅದೇ ತರ ಮುಂದುವರ್ಸ್ಕೊ ಹೋಗ್ತಾ ಇದ್ದೀನಿ ಸರ್. ಕಾಫಿ ಹೊಟ್ಟು ಅಂತಂದ್ರೆ ಎಲ್ಲಿಂದ ತರಿಸ್ರಿ ಸರ್? ಇಲ್ಲಿ ಈಚಿಲ್ ಬೀಡಲ್ಲಿ ಸಿಗುತ್ತೆ ಸರ್, ಇಲ್ಲಿ ತಂದು ಹಾಕೊಡ್ತಾರೆ, 1 ಟ್ರ್ಯಾಕ್ಟರ್ಗೆ 1,000 ಪಲ್ಪರ್ ಅವರೇ ತಂದು ಹಾಕೊಡ್ತಾರೆ ಸರ್, ಅವ್ರದ್ದೇ ಟ್ರ್ಯಾಕ್ಟರ್ ವ್ಯವಸ್ಥೆ ಇರುತ್ತೆ, ತುಂಬಿಸ್ಕೊಡ್ತಾರೆ, ತಂದು ಕೊಡ್ತಾರೆ. ಪ್ರತಿ ವರ್ಷ 10 ಟ್ರ್ಯಾಕ್ಟರ್ ತಂದು ಕಾಂಪೋಸ್ಟ್ ಮಾಡ್ತೀನಿ ಸರ್. ಅಂದ್ರೆ ಹಸಿ ಇದ್ದಾಗ ತರಿಸ್ತೀರಾ ಅಥವಾ ಒಣಗಿದ ಮೇಲೆ ತರಿಸ್ತೀರಾ? ಸರ್, ಹಸಿ ಇದ್ದಾಗನೇ ತರಿಸ್ತೀನಿ, ಹಸಿ ಇದ್ದಾಗ ತರಿಸಿ ಕಾಡ್ ಮಣ್ಣು ಎಲ್ಲ ಒಡಿಸಿ ಅದಕ್ಕೆ ದನಿನ ಗೊಬ್ಬರನು ಹಾಕ್ತೀನಿ ಸರ್, 2 ಟ್ರ್ಯಾಕ್ಟರ್ ಕಾಂಪೋಸ್ಟ್ ಮಾಡಿರ್ತೀನಿ. ನಿಮ್ದು ಸಹ ಕಾಫಿ ಸಿಪ್ಪೆ ಸಿಗುತ್ತಲ್ವಾ? ನಮ್ದು ಕಾಫಿ ಸಿಪ್ಪೆ ಸಿಗುತ್ತೆ ಸರ್, ಅದು ಒಂದ್ ಕಡೆ ಶೇಖರಣೆ ಆಗಿರುತ್ತೆ, ಅವ್ರ ಹತ್ರ ಇರುತ್ತೆ, ನಮಗೆ ಕೊಡಲ್ಲ, ಅದು ಹಂಗೆ ಟ್ರ್ಯಾಕ್ಟರ್ ಅಲ್ಲಿ ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡಿರ್ತಲ್ಲ ಅದನ್ನ ತರ್ತೀನಿ ಸರ್. ಈಚಿಲ್ ಬೀಡ ಹತ್ತಿರ ಅಂತಂದ್ರೆ ಖಾಸಗಿ ಒಬ್ರು ಪಲ್ಪರ್ ಇಟ್ಕೊಂಡಿದ್ದಾರೆ, ಹೇಗೆ? ಖಾಸಗಿ ಪಲ್ಪರ್ ಇಟ್ಕೊಂಡಿದ್ದಾರೆ ಸರ್, ಅನಿಲ್ ಅಂತ, ಅವ್ರ ಹತ್ರ ತರ್ತೀವಿ ಸರ್. ನೀವೇ ಅಲ್ಲಿ ಪಲ್ಪ್ ಮಾಡಿಸ್ಕೊಳ್ತೀರಾ? ನಾವು ಪಲ್ಪ್ ಅಲ್ಲೇ ಮಾಡಿಸ್ತೀವಿ ಸರ್. ನೋಡಿ, ಕಾಫಿ ಸಿಪ್ಪೆಯನ್ನ ಗೊಬ್ಬರ ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶಗಳಿದಾವೆ. ಕಾಫಿ ಸಿಪ್ಪೆ ಜೊತೆಗೆ ಸಗಣಿ ಸೇರಿಸ್ಬಿಟ್ರೆ ಒಳ್ಳೆ ಗೊಬ್ಬರ ಆಗುತ್ತೆ. ಈ ವರ್ಷ ಮಾಡಿದ್ದು ತಾವ್ ಹೇಳಿದಂಗೆ ಬೇರೆ ಪದಾರ್ಥಗಳನ್ನ ಸೇರಿಸಿ ಗೊಬ್ಬರ ಮಾಡಿಕೊಂಡು ತೋಟಕ್ಕೆ ಅಥವಾ ಗದ್ದೆಗೆ ಅಥವಾ ತರಕಾರಿಗಳಿಗೆ ಉಪಯೋಗಿಸ್ಕೊಂಡ್ರೆ ಅನುಕೂಲ. ಕಾಫಿ ಸಿಪ್ಪೆ ಬೇಡವದ್ದಲ್ಲ, ಅದು ಒಳ್ಳೇದೇ. ಗಂಜಲವನ್ನ ಹೇಗೆ ಉಪಯೋಗಿಸ್ಕೊಳ್ತೀರಿ? ಗಂಜಲ ಮತ್ತು ಸಗಣಿಯನ್ನ ಒಟ್ಟಿಗೆ ಸೇರಿಸಿ ಗೊಬ್ಬರ ಮಾಡ್ಕೊಳ್ತೀರಾ, ಅಥವಾ ಗಂಜಲವನ್ನೇನಾದ್ರೂ ಪ್ರತ್ಯೇಕವಾಗಿ ಸಿಂಪರಣೆ ಮಾಡೋದಕ್ಕೆ ಅಥವಾ ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ತೀರಿ? ಹೇಗೆ ಸರ್? ಗಂಜಲನ ಸೀದಾ ತಿಪ್ಪೆಗೆ ಹಾಕ್ತೀವಿ ಸರ್. ತಿಪ್ಪೆಗೆ ಒಂದು ಬಕೆಟ್ ಇಟ್ಟು ಸೀದಾ ತಿಪ್ಪೆ ಮೇಲೆ ಎಲ್ಲ ಕಡೆನೂ ಹಾಕ್ತೀವಿ. ಮತ್ತೆ ಶುಂಠಿಗೆಲ್ಲ ಒಂದು ರೌಂಡ್ ಸ್ಪ್ರೇ ಮಾಡ್ತೀವಿ ಸರ್. ಅದನ್ನ ತುಂಬಾ ಒಳ್ಳೇದು ಸರ್. ಅದು ಎಲ್ಲದಕ್ಕಿಂತ ಶುಂಠಿಗೆ ಸ್ಪ್ರೇ ಮಾಡೋದ್ರಿಂದ ರೋಗಗಳು ಕಡಿಮೆ ಆಗುತ್ತೆ, ಚೆನ್ನಾಗಿ ಗ್ರೋತ್ ಆಗಿ ಬರುತ್ತೆ ಸರ್. ಅದು ಕೆಲವೊಬ್ರು ಕಾಳುಮೆಣಸಿಗೂ ಸಿಂಪರಣೆ ಮಾಡ್ತಾರೆ, ಬುಡಕ್ಕೂ ಹಾಕ್ತಾರೆ, ನೀವೇನಾದ್ರೂ ಆತರ ಮಾಡಿದಿರಾ? ಸರ್, ಕಾಳುಮೆಣಸಿಗೆ ನಾನು ಇದುವರೆಗೂ ಮಾಡಿಲ್ಲ. ಅದು ಮಾಡುವಾಗ ಪರ್ಸೆಂಟೇಜ್ ಯೋಚನೆ ಮಾಡಿ ಮಾಡ್ಬೇಕು ಸರ್. ಅದು ಒಂದು ಲೀಟ್ರಿಗೆ 10 ಲೀಟ್ರ್ ಏನೋ ಮಾಡಿ ಮಾಡಬೇಕು. ಅದೆಲ್ಲ ನನಗೆ ಅದ್ರ ಐಡಿಯಾಸ್ ಬಂದಿಲ್ಲ ಸರ್. ನನ್ನ ಮೈತತ್ತು ಸೊ ನಮ್ಮ ಮಾತ್ರ ಮೆಣಸಿಗೆ ಮಾತ್ರ ಮಾಡ್ಕೊಂಡು ಬಂದಿದ್ದೀನಿ, ಬೇರೆ ಏನೂ ಮಾಡಿಲ್ಲ. ಅದಕ್ಕಾಗಿ ನನಗೆ ಗಂಜಲನ ಸೀದಾ ತಿಪ್ಪೆಗೆ ಹಾಕ್ತೀನಿ, ಅದು ಚೆನ್ನಾಗಿ ಕಾಂಪೋಸ್ಟ್ ಆಗುತ್ತೆ. ಸಗಣಿ ಗೊಬ್ಬರನ ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ತೋಟಕ್ಕೆ ಹಾಕೊಳ್ತೀರಿ ಅಥವಾ ಗದ್ದೆಗೆ ಹಾಕೊಳ್ತೀರಿ? ಸರ್, ಮೇ ತಿಂಗಳಲ್ಲಿ ಮಳೆ ಶುರುವಾಗ ಅಂದಾಜಿದ್ದಾಗ ನೋಡಿ ಗದ್ದೆಗೆ, ತಿಪ್ಪೆಗೆ ಮತ್ತೆ ಅಡಿಕೆಗೆಲ್ಲ ಹಾಕಿಸ್ತೀನಿ ಸರ್. ಹೇಳಿ, ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಸ್ಕೊಂಡಿದ್ದೀರಿ, ಕಾಫಿ ಕಾಳುಮೆಣಸು ಈ ಕಡೆ ಅಡಿಕೆನ ಹಾಕೊಂಡಿದ್ದೀರಿ, ಶುಂಠಿನೂ ಬೆಳ್ಕೊಂತೀರಿ, ಭತ್ತವನ್ನು ಸಾಗುವಳಿ ಮಾಡ್ಕೊಳ್ತೀರಿ, ಹಸುಗಳನ್ನ ಸಾಕೊಂಡಿದ್ದೀರಿ, ಎಮ್ಮೆಗಳಿದಾವೆ, ಒಂಥರ ಚೆನ್ನಾಗಿದೆ. ರೈತರು ಹೀಗೂ ಇರ್ಬೋದು ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ. ವರ್ಷ ವರ್ಷಕ್ಕೂ ನಿಮ್ಮ ಬದುಕಿನಲ್ಲಿ ಬೆಳ್ಕೊಂತ ಬಂದಿದ್ದೀರಲ್ವಾ? ಹೌದು ಸರ್, ಭೂಮಿಲಿ ಯಾವತ್ತೂ ತೊಂದರೆ ಆಗಿಲ್ಲ. ಈ ವರ್ಷ 10 ಚೀಲ ಜಾಸ್ತಿ ಆಗ್ತಾ ಇದೆ ಸರ್. ವರ್ಷ ವರ್ಷನು 10 ಚೀಲ 20 ಚೀಲ ಜಾಸ್ತಿ ಆಗ್ತಾ ಇದೆ. ಚೆನ್ನಾಗಿದೆ ಸರ್ ಬದುಕು, ತೊಂದರೆ ಏನಿಲ್ಲ. 4-6 ಜನಗಳಿಗೆ ಉದ್ಯೋಗ ಕೊಟ್ಟು ನೀವು 4-6 ಜನ ಕೆಲಸ ಮಾಡಿಕೊಂಡು 16 ಜನ ಒಂದೊಂದು ಕುಟುಂಬದಲ್ಲಿ ಕೆಲಸಗಳನ್ನ ಮಾಡ್ಕೊಂತ ಆರೋಗ್ಯವನ್ನ ಕಾಪಾಡ್ಕೊಂತ ಆನಂದವನ್ನು ಅನುಭವಿಸ್ಕೊಳ್ತ ಹಣಕಾಸಿನ ವಿಚಾರದಲ್ಲಿಯೂ ಅಭಿವೃದ್ಧಿ ಆಗ್ತಾ ಸಾಕ್ತದ್ರಿ. ಇದೇ ಬದುಕು. ಎಷ್ಟು ದುಡ್ಡಿದ್ರು ಎಷ್ಟೋ ಜನಗಳಿಗೆ ಆರೋಗ್ಯ ಇಲ್ಲ, ಆನಂದ ಇಲ್ಲ ಅನ್ನೋ ತರ ಮಾತಾಡೋದಿದೆ. ದುಡ್ಡು ಕಡಿಮೆ ಇದ್ದವರು ಸುಖವಾಗಿಲ್ಲ ಅಂತ ಹೇಳೋದು ತಪ್ಪನೆ, ಎಷ್ಟೋ ಕಡೆಗೆ ಮಾತಾಡೋದಿದೆ. ಕಮ್ಮಿ ದುಡ್ಡಿರೋರೆ ನೆಮ್ಮದಿಯಾಗಿದ್ದಾರೆ ಅಂತ ಅನ್ಕೊಂಡು. ನೀವು ಸಹ ಮನೆಯವರೆಲ್ಲ ಕೈ ಜೋಡಿಸಿ ಕೆಲಸ ಮಾಡೋದ್ರಿಂದ ನಿಮ್ಮ ತೋಟದ ಕೆಲಸಗಳು ಗದ್ದೆ ಕೆಲಸಗಳು ಚೆನ್ನಾಗಿ ಸಾಕ್ತವೆ, ಮತ್ತೆ ಆಳು ಕಾಳುಗಳನ್ನು ಉಪಯೋಗಿಸಿಕೊಂಡು ಸಂತೃಪ್ತಿಯಿಂದ ಜೀವನ ಮಾಡೋದು. ಖುಷಿ ಆಯ್ತು ಗೋವಿಂದಗೌಡ್ರೆ. ಮಲೆನಾಡು ಪ್ರದೇಶಗಳಲ್ಲಿ ಹಸುಗಳು ಕಾಣ್ತಾ ಇಲ್ಲ ಅನ್ನೋರಿಗೆ ನಿಮ್ದು ಒಂದು ಒಳ್ಳೆ ಉದಾಹರಣೆ. ಭತ್ತ ಬೆಳಿಲಿಕ್ಕೆ ಕಷ್ಟ ಆಗ್ತದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. ತೋಟವನ್ನ ಹೆಚ್ಚು ತೊಂದರೆ ಇಲ್ದಲೇ ನಿಭಾಯಿಸ್ತದಿರಲ್ಲ, ಅದು ಒಂದು ವಿಶೇಷತೆ. ಹಿಡಿತ ಇಟ್ಕೊಂಡು ನೀವು ಕೆಲಸಗಳನ್ನ ಮಾಡ್ಕೊಂತ ಕಾರ್ಮಿಕರನ್ನು ಬಳಕೆ ಮಾಡಿಕೊಂಡು ಎಲ್ಲೆಲ್ಲಿ ಖರ್ಚುಗಳನ್ನ ಕಮ್ಮಿಗೊಳಿಸ್ಲಿಕ್ಕೆ ಆಗ್ತದೋ ಆ ನಿಟ್ಟಿನಲ್ಲಿ ಗಮನ ಹರಿಸಿ ಕೆಲಸ ಮಾಡಿದ್ರೆ ಕೃಷಿಯಲ್ಲಿ ದುಡ್ಡುನು ಗಳಿಕೆ ಆಗ್ತದೆ, ಬೆಳವಣಿಗೆ ಆಗ್ತದೆ. ಹೇಳಿ, ಈಗೊಂದು 15-20 ವರ್ಷಗಳ ಅವಧಿಯಲ್ಲಿ ಕೃಷಿಯಿಂದ ಏನೇನು ಬೆಳವಣಿಗೆಯನ್ನು ಕಂಡಿದಿರಿ, ಏನೇನು ಮಾಡಿಕೊಂಡಿದಿರಿ? ಸರ್, 15-20 ವರ್ಷದಿಂದ ಈಚೆಗೆ ತೋಟ ಎಲ್ಲ ನಮ್ಮ ಅಪ್ಪ ತೀರೋದ್ಮೇಲೆ ಡಲ್ ಆಗ್ತಾ ಬಂತು. ಅದೆಲ್ಲ ಇಂಪ್ರೂವ್ ಮಾಡಿದೆ ಸರ್. ಮನೆ ಕಟ್ಟದೆ 12 ವರ್ಷದ ಹಿಂದೆ, ಅಂದ್ರೆ ಮೇಲೆ ಕಾರು, ಮನೆ, ಮಕ್ಕಳು ವಿದ್ಯಾಭ್ಯಾಸ ಇದೆಲ್ಲ ಮಾಡ್ತಾ ಚೆನ್ನಾಗಿದೆ ಸರ್ ಜೀವನ. ಅಷ್ಟೇ ನೋಡಿ, ಇನ್ನೇನ್ ಬೇಕು? ಸಾಲ ಇಲ್ದಲನೆ ಜೀವನ ಮಾಡೋದು, ಆರೋಗ್ಯದ ತೊಂದರೆಗಳನ್ನು ಅನುಭವಿಸಲೇ ಸುಖವಾಗಿ ನಿದ್ದೆ ಮಾಡಿಕೊಂಡು ಹೊಟ್ಟೆ ಊಟ ಮಾಡಿಕೊಂಡು ಖುಷಿಯಾಗಿ ಕೆಲಸಗಳನ್ನು ನಿಭಾಯಿಸಿಕೊಂಡು ಹೋಗೋದು, ಇದುವೇ ಒಂಥರ ಸಂತೋಷಕರವಾದ ಬದುಕು. ಸಾಲ ಗಿಲ ಮಾಡಿಕೊಂಡು ಒದ್ದಾಡೋದ್ಕಿಂತ ಇರೋದ್ರಲ್ಲೇ ಕೆಲಸಗಳನ್ನ ನಿಭಾಯಿಸಿಕೊಂಡು ಹೋಗೋದು ಒಳ್ಳೇದು ಅಲ್ವಾ? ಸರ್ ಹೌದು, ಸಾಲ ದೊಡ್ಡದಾಗೇನಿಲ್ಲ, ಇಷ್ಟೆಲ್ಲ ಜಮೀನಿದೆ, ಒಂದು 2 ಲಕ್ಷ ಸಾಲ ಇರಬಹುದು ಸರ್, ಚೆನ್ನಾಗಿದೆ, ತೊಂದರೆ ಇಲ್ಲ. ಯಂತ್ರೋಪಕರಣಗಳನ್ನ ಇಟ್ಕೊಂಡಿದ್ರೆ, ಟ್ರಾಕ್ಟರ್, ಟಿಲ್ಲರ್, ಕಳೆ ಕೊಚ್ಚ ಯಂತ್ರ, ಸಿಂಪರಣೆ ಯಂತ್ರಗಳು ಈ ತರ? ಹೌದು ಸರ್, ಕಳೆ ಕೊಚ್ಚ ಮಿಷಿನ್ ಇಟ್ಕೊಂಡಿದ್ದೀನಿ, ಮರ ಕಟ್ ಮಾಡೋದ್ ಮಿಷಿನ್ ಇಟ್ಕೊಂಡಿದ್ದೀನಿ, ಟಿಲ್ಲರ್ ಐತೆ, ನಾಟಿ ಟೈಮಲ್ಲಿ ನಾನೇ ಆರಂಭ ಮಾಡ್ಕೊತೀನಿ ಸರ್. 25 ವರ್ಷ ಆಯ್ತು ಟಿಲ್ಲರ್ ತಗೊಂಡು. ಮೆಣಸ್ ಬಿಡಿಸೋ ನನ್ನ ಸ್ವಂತಕ್ಕೆ ನಾನೇ ಉಪಯೋಗಿಸ್ಕೋತೀನಿ ಸರ್. ನೋಡಿ, ಒಬ್ಬ ಕೃಷಿಕ ಆಸಕ್ತಿಯಿಂದ ದುಡಿದ್ರೆ ಎಷ್ಟೊಂದು ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡಬಹುದು, ಬೆಳವಣಿಗೆ ಮಾಡಬಹುದು. ಆಮೇಲೆ ಎಷ್ಟೊಂದು ಖರ್ಚಾಗಿದೆ ಆಳು ಕಾಳುಗಳ ಮೇಲೆ, ಮತ್ತಿನ್ನು ಬೇರೆ ಬೇರೆ ನಿಮ್ಮ ಖರ್ಚುಗಳು ನೋಡಿದ್ರೆ ಅದು 100,000 ಹಾಗೆ 100,000 ದುಡಿದಿದ್ದೀರಿ. ಕೆಲವೊಂದ್ಸರಿ ಅದನ್ನ ಲೆಕ್ಕ ಇಟ್ಟು ಹೇಳಲಿಕ್ಕೂ ಕಷ್ಟವೇ. ಒಟ್ಟಾರೆ ಕೃಷಿಯಲ್ಲಿ ನಾವು ಕೆಲಸ ಮಾಡ್ತಾ ಹೋದ್ರೆ ಅನುಕೂಲ. ಇಲ್ಲೆಲ್ಲ ಏಲಕ್ಕಿ ಬರುತ್ತಾ? ಇದೆ ಸರ್, 200 ಗಿಡ ಏಲಕ್ಕಿ ಹಾಕೊಂಡಿದ್ದೀನಿ. ಜಾಸ್ತಿ ಮಾಡಕ್ ಹೋದ್ರೆ ಕೈ ಸುಟ್ಕೊಂತೀವಿ ಅಂತ, ಕಾಫಿನೂ ಮಧ್ಯದಲ್ಲಿ ಇದನ್ನು ಕಷ್ಟ ಆಗುತ್ತೆ. 200 ಗಿಡ ಚೆನ್ನಾಗಿದೆ ಸರ್. ವರ್ಷಕ್ಕೆ ಎಷ್ಟು ಏಲಕ್ಕಿ ಕಾಯಿ ಸಿಗುತ್ತೆ ಒಣಗಿದ್ದು? ಸರ್, 15-20 ಕೆಜಿ ಕುಯ್ತಾ ಇದ್ದೀನಿ ಸರ್, 200 ಗಿಡದಲ್ಲಿ. ಒಳ್ಳೆ ದುಡ್ಡನ್ನು ಕಂಡಿರ್ಬೇಕು, 3,000-4,000 ರೂಪಾಯಿ ಅಲ್ವಾ? ಇಲ್ಲ ಸರ್, ಮಾರ್ಲಿಲ್ಲ ಅವಾಗ, ಕಂಡಿದ್ದೆಲ್ಲ 1,000-1,200 ರೂಪಾಯಿ ಅಂದಾಜಲ್ಲಿ ಇಟ್ವಿ ಸರ್. ಅವಶ್ಯಕತೆ ಇರ್ಲಿಲ್ಲ ಅವಾಗ. ದುಡ್ಡಿನ ಅವಶ್ಯಕತೆ ಇರುವುದಿಲ್ಲ, ನೋಡೋಣ ಇರಲಿ ಹೆಚ್ಚಿಗೆ ಬರುತ್ತೆ ಅನ್ನೋ ಒಂದು ಆಲೋಚನೆ ಇರುತ್ತೆ. ಆದ್ರೂ ನಾವು ಅನ್ಕೊಂಡಾಗ ಆಗುದಿಲ್ಲ. ನೋಡಿ, ಕಾಫಿ, ಕಾಳುಮೆಣಸು, ಅಡಿಕೆ, ಭತ್ತ, ಶುಂಠಿ, ಈ ಕಡೆ ಏಲಕ್ಕಿ, ಈ ತರದ ಬೆಳೆಗಳನ್ನ ಇಟ್ಕೊಂಡು ಹಸುಗಳನ್ನ ಸಾಕೊಂಡು ಚೆನ್ನಾಗಿ ನಿಮ್ಮ ಬದುಕನ್ನ ರೂಪಿಸಿಕೊಂಡಿದ್ರಿ, ಖುಷಿ ಆಯ್ತು. ಅವಕಾಶಗಳು ತುಂಬಾ ಇದಾವೆ. ಮತ್ತೆ ಬೇಸಿಗೆಯಲ್ಲಿ ತರಕಾರಿಗಳನ್ನ ಏನಾದ್ರೂ ಸಾಗುವಳಿ ಮಾಡ್ತೀರಾ? ಮನೆ ಹತ್ರ ಹಾಕಂತೀವಿ ಸರ್, ಗದ್ದೆಗಳಲ್ಲಿ ಮಾಡಕ್ ಹೋಗಲ್ಲ, ದೂರ ಇರೋದ್ರಿಂದ. ಹಿಂದೆಲ್ಲ ಮೆಣಸಿನ ಗಿಡ ಬೆಳೀತಾ ಇದ್ವಿ, ಒಳ್ಳೆ ಬೆಲೆ ಸಿಗ್ತಾ ಇತ್ತು ಸರ್. ಇವಾಗೆಲ್ಲ ಲಾಕ್ಡೌನ್, ಅದು ವ್ಯತ್ಯಾಸ. ಮತ್ತೆ ಮನೆ ಹತ್ರ ಎಲ್ಲ ತಿನ್ನಕಾಗಷ್ಟು ಬೀನ್ಸು, ಬದನೆಕಾಯಿ ಇವೆಲ್ಲ ಬೆಳ್ಕೊಂತೀವಿ ಸರ್. ನಿಮ್ಮ ತಾಯಿ ಹೆಸರೇನು ಸರ್? ತಾಯಿ ಜಯಮ್ಮ ಅಂತ. ಹೇಗೆ ಅವರ ಚಟುವಟಿಕೆ, ಆರೋಗ್ಯ? ಚೆನ್ನಾಗಿದ್ದಾರೆ ಸರ್, ಅವರು ಮುಂದೆ ನಾವು ಏನು ಇಲ್ಲ, ಆರೋಗ್ಯವಾಗಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ನಿಮ್ಮ ಶ್ರೀಮತಿ ಅವರು ಎಲ್ಲಿಯವರು, ಮತ್ತೆ ಅವರ ಕೆಲಸಗಳ ಬಗ್ಗೆ ಉಲ್ಲೇಖ ಮಾಡಬಹುದು ನೋಡಿ ಸರ್. ನನ್ನ ಶ್ರೀಮತಿ ಒಣಗೂರು ಕೂಟ್ರಸ್ತೆ ಅಂತ, ಅಲ್ಲಿಯವರು. ಅವರು PUC ತನಕ ವಿದ್ಯಾಭ್ಯಾಸ ಮಾಡಿದ್ದಾರೆ, ಮನೆ ಕೆಲಸಗಳೆಲ್ಲ ನಿಭಾಯಿಸಿಕೊಂಡು ಹೋಗ್ತಾರೆ. ಮನೆ ಕೆಲಸ ಅಲ್ಲದೇ ತೋಟದ ಕೆಲಸಗಳಿಗೂ ಕೈ ಹಾಕ್ತಾರಲ್ವಾ? ಹೌದು, ತೋಟದ ಕಡೆಯಲ್ಲೂ ತಲೆ ಕೆಡಿಸ್ಕೊಂಡು ಬರ್ತಾರೆ, ಮಾಡ್ತಾರೆ ಸರ್. ನಿಜ, ಎಲ್ಲರೂ ಪಾತ್ರ ಇದೆ ಒಂದು ಮನೆತನದ ಬೆಳವಣಿಗೆಯಲ್ಲಿ. ಖುಷಿ ಆಯ್ತು ಗೋವಿಂದಗೌಡ್ರೆ, ನಿಮ್ಮ ಅನುಭವಗಳನ್ನ ವಿಚಾರಗಳನ್ನ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸರ್. ಕೆಳಗರೆ, ಇದುವರೆಗೆ ಶನಿವಾರ ಸಂತೆ ಹತ್ತಿರ ಇರುವ ಕಳಲೆಯ SK ಗೋವಿಂದೇಗೌಡ ಅವರ ಕೃಷಿ ಅನುಭವಗಳನ್ನು ಆಲಿಸಿಕೊಂಡ್ರೆ ನೋಡಿ, ಮಲೆನಾಡಿನಲ್ಲಿ ನಾಲ್ಕಾರು ಬೆಳೆಗಳನ್ನ ಬೆಳೀತಾ ತೃಪ್ತಿದಾಯಕವಾಗಿ ಹಣವನ್ನು ಗಳಿಸ್ತಾ ಕಾರ್ಮಿಕರನ್ನು ಹಿತಮಿತವಾಗಿ ಉಪಯೋಗಿಸಿಕೊಂಡು ಇವರು ಕೆಲಸಗಳನ್ನು ಮಾಡಿಕೊಂಡು ಒಂದು ಹದವರಿತ ಬೆಳವಣಿಗೆಯಲ್ಲಿ ಸಾಕ್ತಿದ್ದಾರೆ ಗೋವಿಂದೇಗೌಡರು ಮತ್ತು ಅವರ ಕುಟುಂಬ. ಹೀಗೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ, ಆದರೆ ಎಷ್ಟೋ ಜನ ಮನಸ್ಸು ಮಾಡೋದಿಲ್ಲ. ಏನೇನೋ ಸಮಸ್ಯೆಗಳಿಂದ ಇದು ಬೇಡ ಅದು ಬೇಡ, ಇದು ಬೇಕು ಅದು ಬೇಕಂತ ಅನ್ಕೊಂಡು ಸ್ವೀಕರಿಸಿಕೊಂಡು ತೊಂದರೆಯನ್ನೇ ಅನುಭವಿಸಿರೋರು ಹೆಚ್ಚು. ಹಸು ಸಾಕೋದು ತಪ್ಪೇನಿಲ್ಲ, ಶುಂಠಿ ಬೆಳೆಯೋದು ತಪ್ಪೇನಿಲ್ಲ, ಏಲಕ್ಕಿ ಹಾಕೋದು ನಿಮ್ಮ ಬದುಕಿಗೆ ಅನುಕೂಲವೇ, ಇನ್ನು ಕಾಫಿ ಕಾಳುಮೆಣಸನ್ನು ಅರ್ಥಪೂರ್ಣವಾಗಿ ಕಮ್ಮಿ ಖರ್ಚಿನಲ್ಲಿ ನಿಮ್ಮದಾದ ಇತಿಮಿತಿಯಲ್ಲಿ ಬೆಳ್ಕೊಂಡು ಹೋದ್ರೆ ಒಳ್ಳೇದ ನೋಡಿ. ಶುಂಠಿ ಮಲೆನಾಡಿನಲ್ಲಿ ಬಹಳ ವರ್ಷಗಳಿಂದ ಇದೆ, ಜಾಗ ಖಾಲಿ ಮಾಡ್ತಾ ಜಾಗ ಬದಲಾವಣೆ ಮಾಡ್ತಾ ಇದನ್ನು ಬೆಳ್ಕೊಂಡ್ರೆ ಕೆಲವೊಂದ್ಸಾರಿ ಒಳ್ಳೆ ಬೆಲೆ ಸಿಗುತ್ತಿದೆ, ಅಪರೂಪಕ್ಕೆ ಬೆಲೆ ಕಡಿಮೆ ಆಗೋದಿದೆ. ಅಡಿಕೆಗೆ ಈಗ ಒಳ್ಳೆ ಬೆಲೆ. ಹೀಗೆ ನಾಲ್ಕಾರು ಬೆಳೆಗಳಿದ್ರೆ ಅನುಕೂಲವೇ. ಕೃಷಿಯಲ್ಲಿ ಸಾಕಷ್ಟು ವೈವಿಧ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ, ದುಡ್ಡನ್ನು ಕಾಣಬಹುದು. ಗೋವಿಂದೇಗೌಡರ ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ: 944 8 9 9 6 6 1 5, 944 8 9 9 6 6 1 5. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೆಲವರೇ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ವಿಜಯ್ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾ. ಗೋವಿನ ಸಗಣಿ ಮಣ್ಣಿಗೆ ಸಗುಣಿ, ಜೀವಿ ಪ್ರಚೋದಿನಿ ಆರೋಗ್ಯ ದಾತಿನಿ. ಗೋವಿನ ಸಗಣಿ ಮಣ್ಣಿಗೆ ಸಗುಣಿ, ಜೀವಿ ಪ್ರಚೋದಿನಿ ಆರೋಗ್ಯ ದಾತಿನಿ. ಹುಲ್ಲು ತಿನ್ನುವ ರೈತರಿಗೆಲ್ಲ ನೆರವು, ಭೂಮಿ ಇದುವರೆಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮತ್ತು ಭತ್ತ ಬೆಳೆಯುತ್ತಿರುವ ಶನಿವಾರ ಸಂತೆ ಸಮೀಪದ ಕಳಲಿಯ ಎಸ್ಕೆ ಗೋವಿಂದೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದರು. ಇದು ಇಂದಿನ ಕಿಸಾನ್ ವಾಣಿ. ನಾಳೆಯ ಕಾರ್ಯಕ್ರಮದಲ್ಲಿ ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿದಾರಿ, ಇದರಲ್ಲಿ ಸೋಮವಾರಪೇಟೆ ತಾಲೂಕು ನಾಕೂರು ಶಿರಂಗಾಲದ ಚಂದ್ರಮತಿ ಗಣೇಶ್ ಅವರೊಂದಿಗೆ ಸಂವಾದವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಂಧವರಿಗೆಲ್ಲ ನಮಸ್ಕಾರ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾರು ಪುದಿಯ ನರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ದಾವಣಗೆರೆ ಜಿಲ್ಲೆನ ಚನ್ನಗಿರಿ ತೋಟ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಕಡೆಯಿಂದ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಹೊಸದಾಗಿ ಕಟ್ಟಿಕೊಟ್ಟಿರುವ ಕಟ್ಟಡದ ಉದ್ಘಾಟನಾ ಜಂಬರ ನಾಳೆ ಹೊತ್ತಾರೆ 10 ಗಂಟೆಗೆ ಮಡಿಕೇರಿ ಪೇಟೆನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆದಿದೆ. ಈ ಜಂಬರದ ಉದ್ಘಾಟನೆಯನ್ನ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಮಾಡುವೆ. ಈ ಹೊತ್ತಲ್ಲಿ ಚನ್ನಗಿರಿ ತೋಟ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ರವಿ ಆರ್ಎಂ ಅಜ್ಜಿಹಳ್ಳಿ, ಶಾಸಕರು ಹಂಗೆ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಂಪಿ ಅಪ್ಪಚ್ಚರಂಜನ್ ಸೇರಿದಂತೆ ಮುಖ್ಯ ಪಟ್ಟವು ಹಾಜರಿದ್ದವೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ನಾಳೆ ಹೊತ್ತಾರೆ 10:30 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮುಟ್ಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಉದ್ಯೋಗ ಮೇಳ ನಡೆದಿದೆ. ಈ ಮೇಳಲ್ಲಿ ರಾಣಿ ಮದ್ರಾಸ್, ಕ್ಲಬ್ ಮಹೇಂದ್ರ ಮಡಿಕೇರಿ, ಹೋಂಡಾಯಿ ಮಡಿಕೇರಿ ಸೇರಿದಂತೆ ಮೈಸೂರು, ಬೆಂಗಳೂರು ಪ್ರತಿಷ್ಠಿತ ಕಂಪನಿಗಳಲ್ಲಿ ಖಾಲಿ ಇರುವ ಚಾಕ್ರಿಗಳಿಗೆ ನೇಮಕಾತಿ ಮಾಡಿಕೊಂಡವೆ. ಅಭ್ಯರ್ಥಿಗ ಎಲ್ಲ ಮೂಲ ದಾಖಲಾತಿಗಳೊಟ್ಟಿಗೆ ಈ ಉದ್ಯೋಗ ಮೇಳಲ್ಲಿ ಭಾಗವಹಿಸಕ. ಇಸ್ಕೂಲು ಪುಟ್ಟ ಮಕ್ಕಳಿಗೆ 19-29 ವರ್ಷದವರೆಗಿನವಕ್ಕೆ ಉದ್ಯೋಗ ಅವಕಾಶನ ಮಾಡಿಕೊಡುವ ನಿಟ್ಟಲ್ಲಿ ಕೇಂದ್ರ ಶಿಕ್ಷಣ ಮಂತ್ರಾಲಯ ಹಂಗೆ ಕೇಂದ್ರ ಕೌಶಲ್ಯ ಔದ್ಯೋಗೀಕರಣ ಇಲಾಖೆಗಳ ಕೂಡುಕೂಟಲಿ ಸ್ಕಿಲ್ ಹಬ್ ಇನಿಷಿಯೇಟಿವ್ ಫಾರ್ ಒಎಸಿ ತೇಳುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ವಯೋಮಾನದ ಅಭ್ಯರ್ಥಿಗ ತಮ್ಮ ಹೆಸರನ್ನ ಜಿಲ್ಲಾ ಉಪಯೋಜನಾ ಸಮನ್ವಯ ಅಧಿಕಾರಿಗ ಉಪನಿರ್ದೇಶಕರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಡಿಕೇರಿ ಇಲ್ಲಿ ನೋಂದಾಯಿಸಿಕೊಳ್ಳಕ್ಕೆ ಹೆಚ್ಚಿನ ಮಾಹಿತಿಗೆ ಇಲಾಖೆನ ಸಂಪರ್ಕಿಸುವಂತೆ ತಿಳಿಸೇಳು. ಕರ್ನಾಟಕ ರಾಜ್ಯ ಸಹಕಾರ ಮಂಡಳ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಇವರ ಕೂಡುಕೂಟಲಿ ಸಂಘಗಳ ಅಭಿವೃದ್ಧಿಗೆ ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮಗಳ ತಿದ್ದುಪಡಿ ಕುರಿತು ಜಿಲ್ಲೆನ ಸಹಕಾರ ಸಂಘಗಳ ಅಧ್ಯಕ್ಷರುಗಳಿಗೆ ರಾಜ್ಯ ಮಟ್ಟದ ವಿಶೇಷ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 19 ಶನಿವಾರ ಹೊತ್ತಾರೆ 10:30 ಗಂಟೆಗೆ ಮಡಿಕೇರಿ ಪೇಟೆನ ಕ್ರಿಸ್ಟಲ್ ಕೋರ್ಟ್ಲಿ ನಡೆದಿದೆ. ಈ ಹೊತ್ತಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಂಪಿ ಸುಜಾ ಕುಶಾಲಪ್ಪ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರ ಹಂಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಎಕೆ ಮನುಮುತ್ತಪ್ಪ ಸೇರಿದಂಗೆ ಮುಖ್ಯ ಪಟ್ಟವು ಹಾಜರಿದ್ದವೆ. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ ಶೈಕ್ಷಣಿಕ ವರ್ಷದ 2020-21 ಸಾಲಿ ನಡೆಸಿದ ಕಾನೂನು ಪದವಿ ಪರೀಕ್ಷೆಯಲ್ಲಿ ಕೆವಿಜಿ ಕಾನೂನು ಕಾಲೇಜಿನ ಜೋಶ್ವಿತಾ ಪ್ರಿಮಿತಾ 4ನೇ ರ್ಯಾಂಕ್ ಪಡ್ಕೊಂಡಳು. ಇವು ಕೊಡಗು ಜಿಲ್ಲೆನ ಸೋಮರಪೇಟೆ ತಾಲೂಕಿನ ಹೆಚ್ಎಸ್ ಕುಮಾರ್ ಮತ್ತೆ ವಿಲ್ಮಾ ಡಿಸೋಜಾ ದಂಪತಿಗಳ ಮಗಳು. ಪೊನ್ನಂಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹೊಸ ಪದಾಧಿಕಾರಿಗಳ ಪದಗ್ರಹಣ ಜಂಬರ ಪೊನ್ನಂಪೇಟೆ ತಹಶೀಲ್ದಾರ್ ಎನ್ಎಸ್ ಪ್ರಶಾಂತ್ ಅವರ ಮುಂದಾಳತ್ವದಲ್ಲಿ ನಿನ್ನೆ ನಡೆದಿತು. ಇವು ಮಾತಾಡಿ, ಪ್ರತಿಯೊಬ್ಬನು ವ್ಯವಹಾರಿಕಾಗಿ ಕನ್ನಡ ಮಾತಾಡೋದ್ರಿಂದ ಕನ್ನಡ ಬೆಳೆಯಕ್ಕೆ ಸಾಧ್ಯ ಅಂತ ಸಲಹೆ ನೀಡಿದ್ರು. ಸಖಿ ಒನ್ ಸ್ಟಾಪ್ ಸೆಂಟರ್ ಕೊಡಗು ಜಿಲ್ಲೆಯಲ್ಲಿ ದಿನದ 24 ಗಂಟೆ ಕೆಲಸ ಮಾಡ್ತಾ ಇದ್ದು ಕಷ್ಟದಲ್ಲಿರುವ ಮಹಿಳೆಯರಿಗೆ ಸೂಕ್ತ ನ್ಯಾಯ ಕೊಡುವಲ್ಲಿ ಯಶಸ್ವಿಯಾಗಿದ್ದು, ಕೊಡಗು ಜಿಲ್ಲೆಯಲ್ಲಿ ಸಖಿ ಒನ್ ಸ್ಟಾಪ್ ಸೆಂಟರ್ ನವೆಂಬರ್ 2019 ಶುರು ಆಗಿದ್ದು ಇದರ ಸೇವೆನ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಡ್ಕೊಂತಾವಳು. ಮಹಿಳಾ ದೌರ್ಜನ್ಯಗಳಿಗೆ ಸಂಬಂಧಪಟ್ಟಂಗೆ ಜಿಲ್ಲಾಡಳಿತ ಮತ್ತೆ ಬೇರೆ ಬೇರೆ ಇಲಾಖೆಗಳ ಸಹಕಾರದೊಟ್ಟಿಗೆ ಸಖಿ ಒನ್ ಸ್ಟಾಪ್ ಸೆಂಟರ್ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದನೆ ಸಿಕ್ಕಿಟ್ಟು ಈ ಯೋಜನೆ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದು, ಸರ್ಕಾರದ ಯೋಜನೆಗಳ ಬಗ್ಗೆ ಯೋಜನೆಗಳನ್ನ ಅನುಷ್ಠಾನ ಮಾಡುತ್ತಿರುವ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಅವಹೇಳನಕಾರಿ ಪ್ರತಿಕ್ರಿಯೆ ನೀಡಿದು ಕಂಡುಬಂದರೆ ಅಂತವರ ವಿರುದ್ಧ ಕಾನೂನು ರೀತಿ ಕ್ರಮ ತಗೊಂಡವೆತ್ತ ಸರ್ಕಾರದ ಯೋಜನೆಗಳನ್ನ ಒಳ್ಳೆ ರೀತಿಯಲ್ಲಿ ಬಳಸಿಕೊಳ್ಳುವಂಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದರು. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಡಿಕೇರಿ ಇವರ ಕಡೆಯಿಂದ ಒಂದು ದಿನದ ಉದ್ಯಮಶೀಲತಾ ಅರಿವು ಕಾರ್ಯಕ್ರಮ ನಾಳೆ ಹೊತ್ತಾರೆ 11 ಗಂಟೆಗೆ ಶ್ರೀ ಶಂಕರ್ ನಾರಾಯಣ ಹೆಚ್ಎನ್ ಜಂಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಡಿಕೇರಿ ಇವರ ಅಧ್ಯಕ್ಷತೆಯಲ್ಲಿ ಜಂಟಿ ನಿರ್ದೇಶಕರ ಕಚೇರಿ ಸಭಾಭವನದಲ್ಲಿ ನಡೆದಿದೆ. ಈ ಕಾರ್ಯಕ್ರಮದ ಉದ್ಘಾಟನೆನ ಆರ್ಕೆ ಬಾಲಚಂದ್ರ, ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮಡಿಕೇರಿ ಇವು ಮಾಡುವೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಪದವಿ ಸ್ನಾತಕೋತ್ತರ ಪದವಿ ಪ್ರವೇಶಕ್ಕೆ ಅರ್ಜಿ ಕರೆದಳು. ಆಸಕ್ತರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮಡಿಕೇರಿನ ಪ್ರಾದೇಶಿಕ ಕೇಂದ್ರದಲ್ಲಿ ಅರ್ಜಿ ಕೊಡಕ್ಕೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕುರಿತು ಇದೇ ತಿಂಗಳ ತಾರೀಕು 19 ಶನಿವಾರ ಹೊತ್ತಾರೆ 10 ಗಂಟೆಗೆ ಜಿಲ್ಲಾಧಿಕಾರಿಯವರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಪೊನ್ನಂಪೇಟೆ ತಾಲೂಕು ಹುದಿಕೇರಿ ಹೋಬಳಿ ಹುದಿಕೇರಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ನಲ್ಲಿ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬೇಕಾದ ಬಟ್ಟೆಗಳ ಅಪೂರ್ವ ಸಂಗ್ರಹ ನಿಮಗಾಗಿ. ಹ್ಯಾಪಿ ವೆಡ್ಡಿಂಗ್, ಮಟ್ಟನೂರು ಮತ್ತು ಕಲ್ಲಾಚಿ. ಪಿಎಸ್ಆರ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ನಿಂದ ಯುಗಾದಿ ಹಬ್ಬಕ್ಕೆ ಬಟ್ಟೆಗಳನ್ನು ಖರೀದಿಸಿ 5-50% ರಿಯಾಯಿತಿ ನಿಮ್ಮದಾಗಿಸಿ. ಪಿಎಸ್ಆರ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. Breathe like a lion, crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಬೆಟ್ಟಗೇರಿಯ ಉದಯ ವಿದ್ಯಾಸಂಸ್ಥೆಯಲ್ಲಿ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿ ನುರಿತ ಕಾನ್ವೆಂಟ್ ಸಿಸ್ಟರ್ಸ್ ಹಾಗೂ ಶಿಕ್ಷಕಿಯರಿಂದ ಉತ್ಕೃಷ್ಟ ಸಮಗ್ರ ಪರಿವರ್ತನೆಗಾಗಿ ಶಿಕ್ಷಣ ಕಲ್ಪಿಸುತ್ತಿದ್ದು ಮೂಲಭೂತ ಸೌಲಭ್ಯಗಳೊಂದಿಗೆ ಪ್ರವೇಶಾತಿ ಆರಂಭವಾಗಿದೆ. ಪೋಷಕರು ತಮ್ಮ ಮಕ್ಕಳನ್ನು ಈ ಪ್ರತಿಷ್ಠಿತ ಶಾಲೆಗೆ ಪ್ರವೇಶಾತಿ ಮಾಡಬೇಕೆಂದು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ತಳೂರು ಎ ಕಿಶೋರ್ ಕುಮಾರ್ ಕೋರಿದ್ದಾರೆ. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ಫ್ರಿಜ್, ವಾಷಿಂಗ್ ಮಷೀನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಹಿಲ್ ರೋಡ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪ. ಐತಿಹಾಸಿಕ ಹಿನ್ನೆಲೆ ಉಳ್ಳ ರುದ್ರಗುಪ್ಪೆ ಗ್ರಾಮ ಬೇರಳಿನಾಡು ಶ್ರೀ ಜೋಡು ಭಗವತಿ ದೇವಿರ ನಮ್ಮಕ್ಕೆ ಕಟ್ಟುಬುದ್ದಿತ್ತು. ನಾಳೆ ಬುಳ್ಳ್ಯಾಚೆ ಕೊಡಿಮರ ನಿಪ್ಪು ಇರೋದಂಗ ನಾರಾಚೆ ಚಪ್ಪರ ಇರೋತ್ತೊಂದರಿಂಜಿ 24 ಬೊಳಕು ಇರೋತ್ತಂಜಂಗ್ ಬುಳ್ಳ್ಯಾಚೆ ನೆರ್ಪು ಇರೋತ್ತಾರಂಗ್ ಚೆನ್ನಿಯಾಚೆ ದೇವಕುಳಿಪ್ಪು ಭಕ್ತಂಗೆಲ್ಲ ಬಂತು ದೇವಿರ ಆಶೀರ್ವಾದ ಪಡೆದು ಉಣ್ಣುಂದು ಬೇರಳಿನಾಡ್ರ ತಕ್ಕ ಮುಖ್ಯಸ್ಥಂಗ ಕಟ್ಟಂಡಿತು. ಮನೆರ ಖುಷಿರ ಗುತ್ತೆ ಸಿಂಹ ಸಿಲ್ಕ್ಸ್ ಬನಾರಸ್ ಕಾಂಚೀವರಂ ಧರ್ಮಾವರಂ ಫ್ಯಾನ್ಸಿ ಪೊಡಿಯಾ ಪಿನ್ಯಾ ಶರ್ಟಿಂಗ್ ಸೂಟಿಂಗ್ಸ್ ಕಾಯ್ತು ಸಿಂಹ ಸಿಲ್ಕ್ಸ್ ನಂಬರ್ 1 KR ಸರ್ಕಲ್ ಮೈಸೂರು.